ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ಬಂದಿದೆ. ಇನ್ನು ಮೂರನೆಯವರು ಮೋನಿಷಾ, ವಿದ್ಯಾರ್ಥಿನಿ, ಜೊತೆಗೆ ಒಂದು ರಂಗ ಶಿಕ್ಷಣದ ಬಗ್ಗೆ ವಿಶೇಷ ಆಸಕ್ತಿಯನ್ನ ವಹಿಸಿಕೊಂಡಿರ್ತಕ್ಕಂಥ ಮೋನಿಷಾ ಪರಿಚಯ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಮೋನಿಷಾ ಅಂತ. ನನ್ನ ಊರು ಹೆಗ್ಗೋಡು ಸಮೀಪದ ಪುರಪ್ಪಮನೆ ಅಂಥೇಳಿ. ನಾನು ಪ್ರಸ್ತುತ ಈಗ ಸೆಕೆಂಡ್ ಪಿ ಯು ಸಿನ ಮುಗಿಸಿ ನನ್ನ ಡಿಗ್ರಿ ಇದನ್ನು ಮುಂದುವರಿಸ್ತಾ ಇದ್ದೀನಿ, ಓದ್ತಾ ಇದ್ದೀನಿ. ಸರ್, ಈಗ ಎರಡು ಸಂಗತಿಗಳಿಂದ ಈ ಒಂದು ಚರ್ಚೆನ ಪ್ರಾರಂಭ ಮಾಡಬಹುದು ಅನ್ಸುತ್ತೆ. ಮೊದಲನೇದು, ಮೊನ್ನೆ ಒಂದು ಪತ್ರಿಕೆನಲ್ಲಿ ಓದ್ತಾ ಇದ್ದೆ, ಅದರಲ್ಲಿ ಏನಿತ್ತು ಅಂತಂದ್ರೆ, ಈ ಮಾನವ ಅನ್ನೋ ಒಂದು ಜಾತಿ ಇದೆಯಲ್ಲ, ಆ ಜಾತಿ ಬೇರೆ ಗ್ರಹದಿಂದ ಬಂದಿರತಕ್ಕಂತಹದ್ದು. ಈ ಬೇರೆ ಗ್ರಹದಿಂದ ಬಂದಿರತಕ್ಕಂತ ಭಾವನೆ ಇರೋದ್ರಿಂದ ಇಲ್ಲಿಯ ಪ್ರಕೃತಿನ ಅದು ಅಷ್ಟು ಇಂಟಿಮಸಿಯಾಗಿ ಹಚ್ಚಿಕೊಳ್ತಾ ಇಲ್ಲ. ಆ ಇಂಟಿಮಸಿ ಇಲ್ದಲೇ ಇರೋದ್ರಿಂದ ನಿರಂತರವಾಗಿ ಅದರ ಮೇಲೆ ಆಕ್ರಮಣ ಮಾಡ್ತಾ ಇದೆ, ಮಾಡ್ತಾ ಇದ್ದಾನೆ ಅನ್ನೋ ಒಂದು ಆರೋಪ. ಅದು ತಮಾಷೆಯಾಗೂ ಕಾಣಬಹುದು ಅಥವಾ ಸತ್ಯವಾಗೂ ಕಾಣಬಹುದು. ಇನ್ನು ಎರಡನೇದು, ನಾವು ವಾಸ್ತವಕ್ಕೆ ಬಂದರೆ, ಈಗ ಮನುಷ್ಯ ಹೇಳದಾಗೆ ಪುರಪ್ಪೆ ಮನೆ ಅಂತ ಹೇಳಿದ್ರು. ನಾನು ಕಂಡ ಹಾಗೆ ಪುರಪ್ಪೆ ಮನೆಯಲ್ಲಿ ಸುಮಾರು ಒಂದು 30-35 ವರ್ಷದ ಕೆಳಗೆ ಅಲ್ಲಿ ಒಂದು ಸೊಸೈಟಿ ಇತ್ತು, ಸಹಕಾರ ಸಂಘ ಇತ್ತು, ಬಹುಶಃ ಈಗಲೂ ಇರಬಹುದು. ಆ ಪುರಪ್ಪೆ ಮನೆಯಲ್ಲಿ ಮಾಡ್ತಾ ಇರತಕ್ಕಂತಹ ಪೇಡ ಏನಿತ್ತು ಅದು ರಾಜ್ಯಾದ್ಯಂತ ಪ್ರಸಿದ್ಧಿಯನ್ನ ಪಡೆದಿತ್ತು. ನಂತರದ ದಿನಗಳಲ್ಲಿ ಅದು ಯಾಕೋ ಅವರು ಮಾಡೋದು ಬಿಟ್ಟರೋ ಅಥವಾ ಬೇಡಿಕೆ ಕಮ್ಮಿ ಆಯಿತು, ಅದು ನಮಗೆ ಅಪ್ರಸ್ತುತ. ಅದು ಹೀಗೆ ಒಂದು ಜಾಗತಿಕ ಮಟ್ಟದಲ್ಲಿ ಮನುಷ್ಯನ ಒಂದು ವರ್ತನೆಗಳು, ಮತ್ತೆ ನೆಲದ ಮಟ್ಟದಲ್ಲಿ ಇರತಕ್ಕಂತಹ ಅದಕ್ಕೆ ಅವಜ್ಞೆ ಅಂತ ಕರೀಬಹುದು, ಈ ಎರಡನ್ನೂ ಸೇರಿಸಿ ಸಮೀಕರಿಸಿ ತಾವು ಏನಾರ ಹೇಳೋದಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ತುಂಬಾ ಸಂಕ್ಷಿಪ್ತವಾಗಿ ಏನಾದ್ರೂ ಹೇಳಬೇಕಂದ್ರೆ, ಮನುಷ್ಯ ಎಲ್ಲಿ ಬಂದಿದ್ದಾನೋ ಗೊತ್ತಿಲ್ಲ, ಎಲ್ಲಿಂದ ಬಂದಿರೋದು. ಆದ್ರೆ ಮನುಷ್ಯ ಪ್ರಾಣಿಗೆ ಉಳಿದೆಲ್ಲ ಪ್ರಾಣಿಗಳಿಗಿಂತ ಒಂದು ಆಸೆ ಅನ್ನೋದು ಜಾಸ್ತಿ. ಅಂದ್ರೆ ನಮ್ಗೆ ಎಲ್ಲಿ ಒಂದು ಸಾಕಾಗಬಹುದು ಅದರಲ್ಲಿ 4 ಇಟ್ಕೊಳ್ಳೋದು ಅಥವಾ 4 ಜಾಸ್ತಿ ಇಟ್ಕೊಳ್ಳೋದು, ಆ ಒಂದು ಪ್ರವೃತ್ತಿ ಏನಿದೆ ಅದೊಂದು, ಆ ಒಂದು ಪ್ರವೃತ್ತಿಗಾಗಿ ನಮ್ಮ ಈ ಪ್ರಕೃತಿ ಮೇಲೆ ಅಷ್ಟೊಂದು ಭಾರಿತನ ಬಂದಿರೋದು ಅಥವಾ ಪ್ರಕೃತಿಗೆ ಒಂದು ಹೊಡೆತ ಬಂದಿರೋದು ಅಂತ ಹೇಳ್ಬೋದು. ಅಂದ್ರೆ ಈಗ ಹೇಳ್ದಂಗೆ, ಒಂದು ಸಣ್ಣ ವಸ್ತುವಿನಲ್ಲಿ ಕೆಲಸ ನಡಿಬೇಕಾಗಿದ್ರೆ ಅದಕ್ಕೆ 4-6 ವಸ್ತುಗಳನ್ನು ಕೂಡಿಡೋದು, ಅದನ್ನ 4-6 ವಸ್ತುಗಳನ್ನ ಬಳಸೋದು, ಅಂದ್ರೆ ಮಿತಿ ಇಲ್ಲದೆ ಬಳಸೋದು, ಅದೇ ಕಾರಣ ಅಂತ ನನಗನ್ಸೋದು. ಹಾಗಾಗಿ ಎಲ್ಲ ಅಸಮತೋಲನ ಆಗಿರೋದು ಅದೇ ಕಾರಣದಿಂದ. ಅಸಮತೋಲನ ಒಂದು ಹಂತದವರೆಗೂ ಇತ್ತು. ಕಳೆದ ಒಂದು ನನಗನ್ಸದಂಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಏನು ಹೇಳ್ತಾರೆ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ವರೆಗೂ ಅದೊಂದು ರೀತಿಯಲ್ಲಿ ಸಮತೋಲನ ಇತ್ತು ಅನ್ಸುತ್ತೆ. ಆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದ್ಮೇಲೆ ಮನುಷ್ಯ ತನ್ನ ಸುಖಕ್ಕಾಗಿಯೋ ಅಥವಾ ಜಾಸ್ತಿ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಪ್ರಯೋಗ ಮಾಡ್ತಾ ಆ ಒಂದು ಸ್ಥಿತಿ ಬಂದಿರೋದು ಅಂತ ನನಗನ್ಸುತ್ತೆ. ಕಲಾವಿದರು ಬಹಳ ಸೂಕ್ಷ್ಮ ಮನಸ್ಸಿನವರು, ತಾವು ಮುಖ್ಯವಾಗಿ ರಂಗಭೂಮಿ ಮತ್ತು ಚಲನಚಿತ್ರ ನಟ ಎರಡರಲ್ಲೂ ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಒಂದು ಆಳುವ ಸರ್ಕಾರ ಎಲ್ಲೋ ಒಂದು ಪಶ್ಚಿಮ ಘಟ್ಟ ಇರಬಹುದು ಅಥವಾ ಅರಣ್ಯ ಪ್ರದೇಶ ಇರಬಹುದು, ಅಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ ಅನ್ನ ನಿರ್ಮಾಣ ಮಾಡತ್ತೆ, ಕೈ ಹಾಕತ್ತೆ ಅನ್ನೋ ಒಂದು ಭಾವನೆನ ಇಟ್ಕೊಂಬೋಣಂತೆ. ಇಟ್ಕೊಂಡಾಗ ಅವರು ಬಲಾಢ್ಯರು ಯಾರಿರ್ತಾರೆ ಅವರು ಅದನ್ನ ಕಾರ್ಯ ಸಾಧು ಮಾಡೇ ಮಾಡ್ತಾರೆ. ಈ ಒಂದು ಪ್ರತಿಭಟನೆಗಳು ನಿರಂತರವಾಗಿ ನಡೀತಾನೇ ಇರುತ್ತೆ, ಇದರ ಜೊತೆಗೆ ಹೇಗೆ ಸಮನ್ವಯತೆ ಸಾಧಿಸ್ಕೋಬೇಕು ಅಂತೀರಿ? ಈಗ ಏನಾಗಿದೆ, ಅಭಿವೃದ್ಧಿ ಅನ್ನೋದು ಪರಿಸರಕ್ಕೆ ಮಾರಕ, ಪರಿಸರಕ್ಕೆ ಪೂರಕವಲ್ಲದಂತ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದು ಒಂದು ದೊಡ್ಡ ಮಟ್ಟದ ಕೂಗು. ಈ ವಿಚಾರವಾಗಿ ಸಾಕಷ್ಟು ಪರಿಸರವಾದಿಗಳು ಪಶ್ಚಿಮ ಘಟ್ಟವನ್ನು ಉಳಿಸಬೇಕು, ಪಶ್ಚಿಮ ಘಟ್ಟ ನಮ್ಮ ಸೂಕ್ಷ್ಮ ಪ್ರದೇಶ ಇದು, ಇಲ್ಲಿ ಆ ಸೂಕ್ಷ್ಮತೆಯನ್ನ ಅರಿತು ಅಭಿವೃದ್ಧಿಯನ್ನ ಮಾಡಬೇಕು ಅನ್ನೋದು ಕೂಗು ಈಗಿಂದಲ್ಲ. 1987 ಕೂಡ ಶಿವರಾಮ ಕಾರಂತರಂತವರು ಕೇರಳದಿಂದ ಗೋವಾ ತನಕ ಪಶ್ಚಿಮ ಘಟ್ಟ ಉಳಿಸಿಯಿಂದ ಹೋರಾಟ ಮಾಡಿದರು. ಆನಂತರ 90 ಬಹುಗುಣ ಅವರು ಈ ಭಾಗಕ್ಕೆ ಬಂದು ಅಪ್ಪಿಕೋ ಚಳವಳಿ ಮೂಲಕ ಒಂದು ಕ್ರಾಂತಿಯಾಗ್ತಕ್ಕಂಥ ಕ್ರಾಂತಿಕಾರಿಕ ಒಂದು ಮೂಮೆಂಟ್ ಅನ್ನ ಪ್ರಾರಂಭ ಮಾಡಿದರು. ಆ ನಂತರ ಪರಿಸರದ ಬಗ್ಗೆ ಸಾಕಷ್ಟು ಹೋರಾಟಗಳು ಆಕೇಶ ಬಂದಾವಾಗಲೂ ಕೂಡ ಒಂದಿಷ್ಟು ಪ್ರತಿಭಟನೆಗಳು ಆದವು. ಅದು ಕೂಡ ಕೈಗಾರಿಕೋದ್ಯಮಕ್ಕೆ ಪೂರಕವಾಗಿರ್ತಕ್ಕಂತ ಒಂದು ಪ್ರಕ್ರಿಯೆ ಆದರೂ ಕೂಡ, ಆದರೆ ಅಕೇಶಿಯ ಬಂದು ನಮ್ಮ ಮಲೆನಾಡಿನ ಸ್ವಾಭಾವಿಕತೆಯನ್ನ ನಾಶ ಮಾಡ್ತು ಅಂತಾನೆ ಹೇಳ್ಬೋದು. ಅದರ ಪರಿಣಾಮ ನಮಗೆ ಗೊತ್ತಾಗಲಿಕ್ಕೆ ಕನಿಷ್ಠ ಒಂದು 20 ವರ್ಷ ಬೇಕಾಯ್ತು. ನೀವು ಹೇಳಿದ ಹಾಗೆ ಸರ್ಕಾರವೇ ಜನರ ಹಿತದೃಷ್ಟಿಯಿಂದ, ಈಗ ಅಭಿವೃದ್ಧಿ ಕಾರ್ಯವು ಜನರ ಹಿತವೇ, ಎಲ್ಲಕ್ಕಿಂತ ಮುಖ್ಯವಾಗಿ ಪಶ್ಚಿಮ ಘಟ್ಟ ಅತ್ಯಂತ ಅಮೂಲ್ಯವಾಗಿರತಕ್ಕಂಥದ್ದು, ಅದು ನಮ್ಮ ದೇಶದ ಶ್ವಾಸಕೋಶ ಅನ್ನುವ ಒಂದು ಎಚ್ಚರಿಕೆಯನ್ನ ಇಟ್ಟುಕೊಂಡು ಅದನ್ನು ಕೂಡ ಉಳಿಸಿ ಬೆಳೆಸತಕ್ಕಂತ, ಅದಕ್ಕೆ ಮಾರಕ ಆಗದೇ ಇರೋ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್. ಮನುಷ್ಯ ಹಿಂದೆ ಅಜ್ಜ ಮುತ್ತಜ್ಜ ಅಥವಾ ಅಪ್ಪ ಕಾಡು ಹೇಗಿತ್ತು ಅನ್ನೋದನ್ನ ಹೇಳ್ತಾ ಇರ್ತಾರೆ. ನಿಮ್ಮ ಕಾಲದಲ್ಲಿ ಅದೆಲ್ಲ ಬಹುಶಃ ಕಾಡೆ ನಾಡಾಗಿದೆ. ಈ ಒಂದು ಸಂದರ್ಭದಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ಕೇಳ್ತಾ ಇದ್ರೆ ಏನನ್ಸುತ್ತಮ್ಮ? ಹೇಳ್ತಾ ಇರ್ತಾರೆ ಅಪ್ಪ, ನಾನು ಅಪ್ಪ ಆಗ್ಲಿ ಅಥವಾ ನಾನು ವರ್ಕ್ಶಾಪ್ ಅಲ್ಲಿ ಕೆಲವೊಂದಿಷ್ಟು ಪರಿಸರ ತಜ್ಞರ ಬಗ್ಗೆ ಅವರೆಲ್ಲ ಮಾತಾಡೋದು ಕೇಳ್ತಾ ಇದ್ರೆ ನಾವು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ವಿ. ಹೀಗೆಲ್ಲ ಇತ್ತ, ಹೀಗೆಲ್ಲ ಈ ತರ ಮಳೆ ಬರ್ತಿತ್ತ, ಅವರೆಲ್ಲ ಏನೇನೋ ಒಂದು ಹಣ್ಣಿನ ಹೆಸರನ್ನಾಗ್ಲಿ, ಎಷ್ಟೆಷ್ಟು ಬೇರೆ ಬೇರೆ ತರ ಹಣ್ಣಿನ ಹೆಸರನ್ನಾಗ್ಲಿ ಅಥವಾ ಆಗಿನ ಕಾಲದ ಮಳೆನಾಗ್ಲಿ ಕಾಡುಗಳ ಬಗ್ಗೆ ಆಗ್ಲಿ ವಿವರಿಸ್ತಾ ಹೋದಾಗ ಹೀಗೆಲ್ಲ ಇತ್ತ, ನಾವ್ಯಾದ್ರೂ ಇದನ್ನ ನೋಡ್ಲೇ ಇಲ್ವಲ್ಲ, ಯಾಕೆ ಇದೀಗ ಇಲ್ಲ ಅಂತೆಲ್ಲ ಕ್ವಶನ್ ಬರ್ತಾ ಇತ್ತು. ಯಾರಿದು, ಯಾಕಾಗಿ ಹೀಗ್ ಮಾಡಿದ್ರು, ಯಾಕಿದನ್ನ ಆಗಿನ ತರನು ಈಗೂ ಇರ್ಬೋದಿತ್ತಲ್ಲ, ಯಾಕೆ ಹೀಗಾಯ್ತು ಅಂತ ಹೇಳಿ ಗೊತ್ತಿಲ್ಲ. ಎಲ್ಲೋ ಒಂದ್ ಕಡೆ ಬೇಜಾರಾಗತ್ತೆ. ಹೌದು, ತುಂಬಾ ಬೇಜಾರಾಗತ್ತೆ. ಅವ್ರ ಇದ್ದಿದ್ದ ಪರಿಸ್ಥಿತಿ ಅಂದ್ರೆ ಅವ್ರ ಅನುಭವಿಸಿದನ್ನ ನಾವು ಅನುಭವಿಸ್ಬೇಕು ಅಂತ ಹೇಳಿ ನಮಗೂ ಅನ್ಸತ್ತೆ. ಆ ರೀತಿ ಹಣ್ಣನ್ನ ನಾವು ನೋಡೂ ಇಲ್ಲ, ತಿಂದೂ ಇಲ್ಲ, ಆ ರೀತಿ ಮಳೆನೂ ಕೂಡ ನಾವು ನೋಡ್ಲಿಲ್ಲ. ನಮಗೂ ಅನ್ಸತ್ತೆ, ನಮಗೂ ಇರ್ಬೇಕಿತ್ತು, ನಾವು ಆತರ ಇದ್ರಲ್ಲಿ ಇರ್ಬೇಕಿತ್ತು. ನಾವೆಲ್ಲ ಈಗ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಅದೆಲ್ಲ ಏನೋ ಕತೆ ತರ ಆಗ್ಬಿಟ್ಟಿದೆ ನಮ್ಗೆ, ಕತೆ ರೀತಿ ಕೇಳ್ತೀವಿ ನಾವು. ಅದೆಲ್ಲ ಈಗಲೂ ಇದ್ದಿದ್ರೆ ನಮಗೂ ಅದ್ರ ಜೊತೆ ಆ ರೀತಿ ಪರಿಸರದಲ್ಲಿ ಹೋಗ್ಬೇಕು ಅಂತ ನಮಗೂ ಅನ್ಸತ್ತೆ. ತುಂಬಾ ಬೇಜಾರಾಗತ್ತೆ, ತುಂಬಾ ಅಂದ್ರೆ ತುಂಬಾ ಬೇಜಾರಾಗತ್ತೆ. ಅದಕ್ಕೆ ನಿಸಾರ್ ಅನ್ನೋದೊಂದು ಪದ್ಯ ಇದೆ ಸರ್, ಫುಟ್ಪಾತು ಹಿರಿದಾಗಿ ರಸ್ತೆಯು ಕಿರಿದಾಗಿ ಅಂತ. ಅಂದ್ರೆ ಫುಟ್ಪಾತೇ ಜಾಸ್ತಿ ಆಗ್ತಾ ಇದೆ, ನಡೆದಾಡುವಂತಹ ರಸ್ತೆನೆ ಕಮ್ಮಿ ಆಗ್ತಾ ಇದೆ. ಈ ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಕಾಡು ಕಣ್ಮರೆ ಆಗ್ತಾ ಇದೆ, ಜನರ ಒಂದು ಅತಿಕ್ರಮ ಪ್ರವೇಶ ಕಾಡಿಗೂ ಆಗ್ತಾ ಇದೆ. ಇರ್ಲಿ ಸರ್, ಮತ್ತೆ ಅದು ನಿರಂತರವಾಗಿ ನಡೀತಾನೆ ಇರುತ್ತೆ. ಇದ್ರ ಜೊತೆಗೆ ಸರ್, ಕಲೆಗಾರರು ನೀವು ಬಹಳ ಸೂಕ್ಷ್ಮ ಮನಸ್ಸಿನವರು, ಎಲ್ಲೋ ಒಂದ್ ಕಡೆ ಸಣ್ಣದಾದರೂ ಮನಸ್ಸಿಗೆ ಭಾರಿ ಹಚ್ಕೊಂಡ್ಬಿಡ್ತೀರಿ. ಈ ಒಂದು ಕ್ರಿಯೆನಲ್ಲಿ ಪರಿಸರ ಹೋರಾಟಗಳಲ್ಲಿ ತೊಡಗಿಸ್ಕೊಂಡಿರ್ತೀರಿ. ಅನೇಕ ಪರಿಸರ ಸಂಘಟನೆಗಳು ನಿಮ್ಮಷ್ಟೇ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇರ್ತವೆ. ನಿಮ್ಮ ಇಬ್ಬರ ಮಧ್ಯದಲ್ಲಿ ಅಂದ್ರೆ ಮೂರ್ನಾಲ್ಕು ಸಂಘಟನೆಗಳಿದ್ದಾಗ ನಿಮ್ಮ ಒಂದು ಆಧಾರ ತತ್ವ ಇನ್ನೊಂದು ಪರಿಸರ ಸಂಘಟನೆಗೆ ಅದು ಇನ್ನೊಂದು ರೀತಿ ಅಲ್ಲ, ಈ ಒಂದು ಸಂಘರ್ಷಗಳು ಇದನ್ನು ಹೇಗೆ ನಿಭಾಯಿಸ್ತೀರಿ? ಇದು ತುಂಬಾ ಒಳ್ಳೆಯ ಒಂದು ವಿಚಾರ ಇಲ್ಲಿ ಮಾತಾಡೋದಂತಂದ್ರೆ, ಕಲೆ ಅನ್ನೋದು ಅಂದ್ರೆ ನಾವು ಕಲಾವಿದರ ಆಗಿರೋದ್ರಿಂದ ಅದು ಒಂದು ಒಳ್ಳೆಯ ನಮಗೆ ಒಂದು ಆಯುಧ ಇದ್ದಂಗೆ ಕಲೆಯನ್ನು ಉಪಯೋಗಿಸಿ. ಯಾಕೆಂದರೆ ಕಲೆಯ ಮುಖಾಂತರವೇ ನಾವು ಜನರನ್ನು ಹತ್ತಿರ ತರಿಸೋಕೆ ಸಾಧ್ಯ. ಅದು ನನಗೆ ಅನಿಸಿರೋ ಒಂದು ನನ್ನ ಅನುಭವದ ಮಾತು ಅದು. ಯಾಕೆಂದರೆ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂದರೆ ಒಂದೆಲ್ಲ ಒಂದು ರೀತಿಯಲ್ಲಿ ಜನಗಳು ಜನ ಸಮುದಾಯ ಒಡೆದೊಡೆದು ಹೋಗ್ತಾ ಇರುವಂತಹ ಒಂದು ಅದು ಕಣ್ಣಿ ಕಾಣ್ತಾ ಇದೆ. ಬೇರೆ ಬೇರೆ ರೀತಿಯಲ್ಲಿ ಜಾತಿ ಮತಗಳಾಗಿರ್ಬೋದು ಅಥವಾ ಪಾರ್ಟಿ ಪಕ್ಷಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅದನ್ನೆಲ್ಲದ ಒಟ್ಟಿಗೆ ತರಿಸೋ ಅಂತ ಒಂದೇ ಸಾಧನ ನನಗೆ ಅನಿಸೋದು ಸಂಗೀತ ಆಗಿರ್ಬೋದು, ನಾಟಕ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಕಲೆ ಮಾಧ್ಯಮ ಆಗಿರ್ಬೋದು. ಇವತ್ತು ಯಕ್ಷಗಾನ ನಡೀತಾ ಇದೆ ಅಂತಂದ್ರೆ ಎಲ್ಲರೂ ಬಂದು ನೋಡೋ ಅಂತ ಒಂದಿದು. ಆ ಒಂದು ಶಕ್ತಿ ನನಗನ್ಸದಂಗೆ ಬೇರೆ ಯಾವುದೇ ಮಾಧ್ಯಮಗಳಲ್ಲಿ ಇಲ್ಲ. ಅದು ನಮಗೊಂದು ರೀತಿಯಲ್ಲಿ ನಾವು ತುಂಬಾ ಯೋಚನೆ ಮಾಡ್ತಾ ಇದ್ದವ್ರು. ನನಗನ್ಸ್ತಿತ್ತು ಆವಾಗ ನಾನು ಕಲೆ ಅಭ್ಯಾಸಕ್ಕೆ ಹೋಗಿ ಸ್ವಲ್ಪ ಕಲೆಯ ಒಂದು ಏನು ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ದೂರದಲ್ಲಿ ನಾನು ನಮ್ಮ ಬೇರಿಗೆ ನಾನು ಏನು ಕೊಡ್ಬೋದು, ಕಲಾವಿದನಾಗಿ ಏನು ಕೊಡ್ಬೋದು, ಅದು ಚಿತ್ರಕಲೆ ಅಥವಾ ಶಿಲ್ಪಕಲೆ ಮಾಧ್ಯಮದಲ್ಲಿ. ಚಿತ್ರಕಲೆ ಮತ್ತು ಶಿಲ್ಪಕಲೆಯ ಒಂದು ಏನಿದೆ ಈಗ ಯಕ್ಷಗಾನ ಸಂಗೀತ ಏನು ನಾಡಕಲೆಗಳೇನಿದೆ ಇಲ್ಲಿ ಅದು ಜನರಿಗೆ ಹತ್ತಿರವಾಗಿದೆ. ಆದರೆ ಶಿಲ್ಪಕಲೆ ಮತ್ತು ಚಿತ್ರಕಲೆ ಅನ್ನೋದು ಅದು ಕೆಲವು ಒಂದು ಸೀಮಿತ ವಲಯದಲ್ಲಿ ಇದ್ಬಿಡುತ್ತೆ. ಈಗ ನಗರದಲ್ಲಿರ್ಬೋದು, ಯಾಕೆ ಅಂತಂದ್ರೆ ಅದರದ್ದು ಅದಕ್ಕೆ ಸಿಗುವಂತ ಒಂದು ಅವಕಾಶಗಳಿಗಾಗಿ. ಅದೇ ನೀವು ಹಳ್ಳಿಯಲ್ಲಿ ಬಂದು ನಾನು ಚಿತ್ರಕಲೆ ಮಾಡ್ತೀನಿ ಅಂತಂದ್ರೆ ಅದು ಅವಕಾಶಗಳ ಒಂದು ಅದು ಬೇರೆ ರೀತಿ ಆಗುತ್ತೆ. ಹಾಗಾಗಿ ನಾನು ಆ ರೀತಿ ಒಂದು ಅಂದ್ರೆ ಕಲೆಯ ಒಂದು ಇದನ್ನ ಇಟ್ಕೊಂಡು ನಾನು ಊರಲ್ಲಿ ನನ್ನ ಬೇರಲ್ಲಿ ನಾನು ಯಾವ ರೀತಿ ಒಂದು ಕೊಡುಗೆ ಕೊಡಬಹುದು ಅನ್ನೋ ಒಂದು ಕಾಡ್ತಾ ಇತ್ತು. ಆಗ ನನಗನ್ಸಿದ್ದು ಅಂದ್ರೆ ಅದ್ರ ಜೊತೆ ಜೊತೆಗೂ ಇದೂ ಇತ್ತು, ಏನಂತಂದ್ರೆ ನಮ್ಮ ಸಣ್ಣ ಪ್ರದೇಶದಲ್ಲಿ ಜನರನ್ನು ಒಟ್ಟು ತರೋದು ನನಗೆ ಆ ರೀತಿ ಆ ಸಮಯದಲ್ಲಿ ಒಂದು ಸ್ವಲ್ಪ ಕಷ್ಟದ ಮಾತಾ ಕಾಣಿಸ್ತಾ ಇತ್ತು. ನನಗನ್ನಿಸ್ತು ಹೌದಲ್ಲ, ಇದು ನಮ್ಮ ಕಲೆಯನ್ನು ಉಪಯೋಗಿಸಿದ್ರೆ ಎಲ್ಲರನ್ನೂ ಸೇರಿಸಬಹುದಲ್ಲ, ಇಲ್ಲಿ ಜಾತಿ ಮತ ಅಂತಸ್ತು ಆ ಯಾವುದೇ ಒಂದು ಡಿವಿಷನ್ ಆಗೋದು ಬಹಳ ಕಡಿಮೆ ಅಂದ್ರೂ ಇಲ್ಲಿ ಇದರಲ್ಲಿ ಇರುತ್ತೆ. ಒಂದು ಕಲೆ ಅನ್ನೋದು ಒಂದೊಂದು ಸಾರಿ ತುಂಬಾ ಮೇಲ್ವರ್ಗದ ವಸ್ತುವಾಗಿನೂ ಉಳಿತದೆ ಒಂದೊಂದು ಸಾರಿ. ಆದರೆ ನಾವು ಬಳಸುವಾಗ ಈ ಸಂಘ ಸಂಸ್ಥೆಗಳ ಸಂಸ್ಥೆಗಳ ಒಂದು ವ್ಯಾಪ್ತಿಯಲ್ಲಿ ಅದನ್ನು ಯಾವ ರೀತಿ ಬಳಸಿದರೆ ನಾವು ಹೆಚ್ಚು ಹೆಚ್ಚು ಜನರನ್ನ ಎಲ್ಲ ವರ್ಗದ ಜನರನ್ನ ಹತ್ತಿರ ತರಿಸ್ಬೋದು ಅನ್ನೋ ಒಂದು ಅದು ಒಂದು ಒಂದು ಕಲೆಯ ವಿಷಯನೇ ಆಗೋಗುತ್ತೆ. ಹಾಗಾಗಿ ಬೇರೆಯವರಿಗೆ ಕಂಪೇರ್ ಮಾಡಿದಾಗ ಅವರು ಈ ರೀತಿ ಮಾಡಿದ್ರೆ ಜನರು ಇನ್ನು ಅಂದ್ರೆ ಒಂದು ಪರಿಣಾಮಕಾರಿ ಜಾಸ್ತಿ ಆಗ್ಬಹುದು ಅನ್ನೋದು ನಮ್ಗೆ ಇದು. ಈಗ ಕಲೆ ಕಲಾವಿದರು ಆಮೇಲೆ ಬರಹಗಾರರು ಎಲ್ಲ ಸೂಕ್ಷ್ಮವಾಗಿರೋ ಸರಿ, ಆದ್ರೆ ಬರಹಗಾರರಿಗೆ ಏನಂತಂದ್ರೆ ಅವ್ರಿಗೊಂದು ಮಾಧ್ಯಮ ಇದೆ, ಪತ್ರಿಕೆ ಆಗಿರ್ಬೋದು ಪುಸ್ತಕ ಆಗಿರ್ಬೋದು, ಅವರು ಎಲ್ಲರಿಗೂ ತಮ್ಮ ಬರಹಗಳ ಮೂಲಕ ಅವರು ತಮ್ಮ ಸಂದೇಶಗಳನ್ನ ಮುಟ್ಟಿಸ್ತಾರೆ. ಆದ್ರೆ ಕೆಲವು ಕರೆಗಳು ಈಗ ಯಕ್ಷಗಾನ ಆದ್ರೂ ಅದು ಅದಕ್ಕೊಂದು ವ್ಯವಸ್ಥೆ ಇದೆ ನಮ್ಮ ಈ ಭಾಗದಲ್ಲಿ. ಆದ್ರೆ ಶಿಲ್ಪಕಲೆ ಚಿತ್ರಕಲೆ ಈ ರೀತಿ ಮಾಧ್ಯಮ ಏನಿದೆ ಅದಕ್ಕೊಂದು ವ್ಯವಸ್ಥೆ ಅಷ್ಟೊಂದಿಲ್ಲ ಅದು ನಮ್ಮ ಭಾಗದಲ್ಲಿ. ಈಗ ನೀರಾಸಂ ಅಂತ ಒಂದು ಸಂಸ್ಥೆ ಆ ಒಂದು ವ್ಯವಸ್ಥೆಯನ್ನು ಮಾಡಿಬಿಟ್ಟಿದೆ ಅವಾಗ. ಹಾಗಾಗಿ ಈಗ ಯೇಸುಪ್ರಕಾಶ್ ಆಗಲಿ ಅವರ ಸಮಕಾಲೀನರಾಗಲಿ ಆ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಂಡು ತಮ್ಮ ಕಲೆಯನ್ನು ಉಪಯೋಗಿಸ್ಕೊಂಡು ತುಂಬಾ ಅವರು ಸಾಕಷ್ಟು ರೀತಿಯಲ್ಲಿ ಅವರು ಒಂದು ಆಕ್ಟಿವಿಸಂ ಅಂತ ಏನಿದೆ ಅದನ್ನ ಅವರು ಮಾಡ್ತಾ ಬಂದಿದ್ದಾರೆ. ಇಲ್ಲಿ ಹೊಸದೇನಂತಂದ್ರೆ ಚಿತ್ರಕಲೆ ಶಿಲ್ಪಕಲೆಯನ್ನು ಉಪಯೋಗಿಸ್ಕೊಂಡು ಈ ಸಂದೇಶಗಳನ್ನ ಏನಿದೆ ಪ್ರಕೃತಿಗಾಗಿ ಸಂದೇಶಗಳನ್ನ ಮಕ್ಕಳವರೆಗೂ ಅಥವಾ ಇನ್ನೂ ಹೇಳಬೇಕಂತಂದ್ರೆ ಕೃಷಿ ಸಮಾಜದವರಿಗೂ ರೈತ ಸಮಾಜದವರಿಗೂ ನಾವು ಅವ್ರನ್ನ ತಲುಪಬಹುದು ಅನ್ನೋದು ಒಂದು ಒಂದು ಸಾಧ್ಯತೆ. ಆ ಸಾಧ್ಯತೆಯನ್ನು ನಾವು ಪ್ರಯೋಗ ಮಾಡ್ತಾ ಇದ್ದೀವಿ. ಇದಕ್ಕೆ ಪೂರಕವಾಗಿ ನಂದೊಂದು ಸಣ್ಣ ಆಕ್ಷೇಪಣೆ ಇದೆ. ಹೇಳಿ ಸರ್. ಸಾಹಿತ್ಯದ ಅಭ್ಯಾಸಿಗಳು ಯಾರಿರ್ತಾರೆ? ಪ್ರಾರಂಭದಲ್ಲಿ ನರಸಿಂಹಯ್ಯ, ಜಿಂಜೆ ನಂಜುಂಡಸ್ವಾಮಿ, ರಾಮಮೂರ್ತಿ ಈ ಪತ್ತೆದಾರಿ ಕಥೆಗಳಿಂದ ಪ್ರಾರಂಭ ಮಾಡ್ತಾರೆ. ನಂತರದಲ್ಲಿ ಅವರ ಒಂದು ಓದಿನ ಹರವು ವಿಸ್ತಾರ ಆದ ಹಾಗೆ ಅಥವಾ ಅವರ ಬುದ್ಧಿಮಟ್ಟ ಜಾಸ್ತಿ ಆಗ್ತಾ ಇದ್ದ ಹಾಗೆ ಗಂಭೀರ ಕಾದಂಬರಿಗಳ ಹತ್ರ ಮುಖ ಮಾಡ್ತಾರೆ. ನಂತರದಲ್ಲಿ ವಿದೇಶಿ ಲೇಖಕರು ಏನು ಬರ್ತಿದ್ದಾರೆ ಅದರ ಬಗ್ಗೆ ಒಂದು ಅಭ್ಯಾಸವನ್ನು ಪ್ರಾರಂಭ ಮಾಡ್ತಾರೆ. ಹೀಗೆ ಚಿತ್ರಕಲೆಗೂ ನಾವು ಬಂದರೆ ಏನಾಗತ್ತೆ, ಪ್ರಾರಂಭದಲ್ಲಿ ಯಾರ್ದೋ ಎದುರಿ ಕೂಡಿಸ್ಕೋತೀರಿ, ಒಂದು ಚಿತ್ರ ಬರೀತೀರಿ ಭೇಷ್ ಅಂತಾರೆ, ಅಥವಾ ಯಾವುದೋ ಒಂದು ಪ್ರಕೃತಿನ ಚಿತ್ರಣ ಜೋಗ ಇರ್ಬೋದು ಚಿತ್ರಣ ಮಾಡ್ತೀರಿ. ನಂತರದಲ್ಲಿ ನೀವು ಯಾವ ಒಂದು ಮಟ್ಟಕ್ಕೆ ಹೋಗ್ತೀರಿ ಅಂತ ಹೇಳಿದ್ರೆ ನಿಮ್ಮ ಕಲ್ಪನೆಯಲ್ಲಿ ಒಂದು ರೀತಿ ನವ್ಯ ಇದು ಅಂತ ಹೇಳ್ಬೋದು. ಅದು ನಿಮಗೆ ಮಾತ್ರ ಅರ್ಥ ಆಗತ್ತೆ, ಬೇರೆಯವರಿಗೆ ಅದನ್ನ ಅರ್ಥ ಹುಡುಕೊಂತ ಕೂತ್ಕೋಬೇಕಾಗತ್ತೆ. ಈ ಒಂದು ಸಂಘರ್ಷದ ನಡುವೆ ಈ ಒಂದು ಕಾರ್ಯಕ್ರಮಗಳನ್ನ ಮಕ್ಕಳಲ್ಲಿ ಜಾಗೃತಿಯನ್ನ ಮೂಡಿಸಬೇಕಾದ್ರೆ ನೀವು ಟ್ರೆಡಿಷನಲ್ ಆದಂತಹ ಚಿತ್ರಗಳಿಗೆ ಹೋಗ್ತೀರೋ ಅಥವಾ ನವ್ಯ ಕವಿ ಕಲೆಯನ್ನು ಹೇಳ್ಕೊಡ್ತಾ ಅವರಿಗೆ ಅದರ ಪರಿಚಯವನ್ನು ಮಾಡಿಕೊಡ್ತಾ ಜಾಗೃತಿಯನ್ನ ಮೂಡಿಸ್ತೀರೋ? ತುಂಬಾ ಒಳ್ಳೆಯ ಒಂದು ಸಾಂದರ್ಭಿಕ ಪ್ರಶ್ನೆ. ಇದರಲ್ಲಿ ನಮಗೂ ಅದು ಒಂದು ಚಾಲೆಂಜ್. ಅದು ಅಂದ್ರೆ ನಾವು ಕಲ್ತಿರೋ ಒಂದು ಅಭ್ಯಾಸ ಏನಿದೆ ಅದನ್ನು ನಾವು ನೀವು ಹೇಳ್ದಂಗೆ ಸಾಹಿತ್ಯಕಾರರು ಯಾವ ರೀತಿ ಮಾಡಿದ್ರು ಅದನ್ನ ಪಕ್ಕಕ್ಕಿಟ್ಕೊಂಡು ಅದನ್ನ ಜನರಿಗೆ ಅಥವಾ ಮಕ್ಕಳಿಗೆ ಅದನ್ನು ತಲುಪಿಸೋದು ಏನಿದೆ ಅದು ಒಂದು ಚಾಲೆಂಜ್. ಅದನ್ನ ನಾವು ಬೇರೆ ರೀತಿಯಲ್ಲೇ ಮಾಡ್ತೀವಿ. ನಾವು ಅಲ್ಲಿ ನಮ್ಮದೇ ಆದ ಒಂದು ಒಂದು ಏನು ಕಲೆಯ ವ್ಯಾಪ್ತಿ ಇರುತ್ತೆ, ಈಗ ನಗರ ಪ್ರದೇಶಗಳಲ್ಲಾಗಿರ್ಬೋದು ಅಥವಾ ಒಂದು ಅದಕ್ಕೆ ಒಂದು ಪರಿಧಿ ಇದೆ. ಅದನ್ನ ಇಟ್ಕೊಂಡು ನಾವು ನಮ್ಮ ಈ ನಾನು ಆ ರೀತಿ ಹೇಳೋದಿಲ್ಲ, ಅಂದ್ರೆ ಹಿಂದುಳಿದ ಅಂತ ಹೇಳೋದಿಲ್ಲ, ನಮ್ಮ ಇದರಲ್ಲ ತುಂಬಾ ಉನ್ನತ ಇದರಲ್ಲೇ ಇರುತ್ತೆ. ಆದ್ರೆ ಅದಕ್ಕೊಂದು ನೀವು ಹೇಳ್ದಂಗೆ ಒಂದು ಟ್ರೆಡಿಷನ್ ಅಂತ ಏನಿರುತ್ತೆ, ಆ ಟ್ರೆಡಿಷನಲ್ ಫಾರ್ಮ್ ಅಂತ ಏನಿರುತ್ತೆ ಅದನ್ನು ಬಳಸ್ಕೊಂಡೇ ನಾವು ಎಲ್ಲರಿಗೂ ಅದು ಅರ್ಥ ಆಗೋ ರೀತಿಯಲ್ಲೇ ಅವರಿಗೆ ಅದೊಂದೇನು ಕಲೆ ಅಂತಂದ್ರೆ ಹೆಚ್ಚು ಕಡಿಮೆ ಹೇಳ್ಬೇಕಂತಂದ್ರೆ ಅದೊಂಥರ ಜಾದೂ ತರ, ಆ ಜಾದೂ ಅನ್ನೋ ಒಂದು ಅದನ್ನ ಇಟ್ಕೊಂಡೇ ಮಕ್ಕಳಿಗೆ ಅಥವಾ ಉಳಿದವರಿಗೆ ಅದನ್ನು ತಲುಪಿಸೋ ಒಂದು ವ್ಯವಸ್ಥೆ ನಾವು ಹೀಗೆ ಮಾಡಿದ್ರೆ ಅವ್ರಿಗೆ ತಲುಪಬಹುದೇ ಅಥವಾ ಹೀಗೆ ಮಾಡಿದ್ರೆ ಅದು ಅವ್ರಿಗೆ ತಲುಪುತ್ತೆ ಇಲ್ಲೋ ಅನ್ನೋ ಪ್ರಶ್ನೆ ನಮಗೆ ಫಸ್ಟಿಗೆ ಬಂದಿರತ್ತದು. ಅದನ್ನ ಇಟ್ಕೊಂಡೆ ನಾವು ಮುಂದೆ ಹೋಗ್ತೀವಿ ಸರ್. ಕೆಲವು ಇರುತ್ತೆ, ಕೆಲವು ಈಗ ಅಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಮನುಷ್ಯ ಬಹಳ ಸೂಕ್ಷ್ಮ ಜೀವಿ, ತುಂಬಾ ಬೇಗ ಕಲಿಯುವಂತ ಒಂದು ಜೀವಿ. ಅದ್ರ ಜೊತೆಗೆ ನಾವೇನ್ ಮಾಡ್ತೀವಿ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅದನ್ನ ಕಲಿತಾ ಕಲಿತಾ ಬಹಳ ವೇಗವಾಗಿ ಅದನ್ನು ಓದಕ್ ಶುರು ಮಾಡ್ಬಿಡ್ತಾನೆ. ಅಂದ್ರೆ ನೀವೇನು ಹೇಳಿದ್ರಲ್ಲ ನವ್ಯ ಆ ರೀತಿ ಭಾಷೆಗಳನ್ನ ಕಲೆಯಲ್ಲಿ ಅದನ್ನು ಬಹಳ ಬೇಗವಾಗಿ ಕಲಿಯೋ ಒಂದು ಇದು ಬರುತ್ತೆ. ಅವ್ ನಾವು ಇದನ್ನೆಲ್ಲ ಸೇರಿ ಮಿಶ್ರಣ ಮಾಡಿ ಅದೊಂದು ಅದರಲ್ಲೇ ಒಂದು ಭಾಷೆ ತಯಾರು ಮಾಡಿ ನಾವು ಅದನ್ನು ಬಳಸ್ತೀವಿ. ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನೊಂದು ಮಾತು ಹೇಳ್ಬೋದು ಅಂತಂದ್ರೆ, ನಾವು ಈ ಪರಿಸರ ಜಾಗೃತಿ ಜಾಥಾಕ್ಕೆ ಹೋಗ್ತಿರ್ಬೇಕಾದ್ರೆ ಅರುಣ್ ಅವರ ಸ್ನೇಹಿತರು ಈ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 300 ಪೋಸ್ಟರ್ಗಳನ್ನು ನಮಗೆ ಕಳಿಸ್ಕೊಟ್ಟಿದ್ರು. ಆ ಪೋಸ್ಟ್ಗಳನ್ನು ಹಿಡ್ಕೊಂಡು ನಾವು ಜಾಥಾಕ್ ಹೋಗ್ತಾ ಇದ್ವಿ. ಈಗಲೂ ಕೂಡ ನಮ್ಮ ಸಾರಾ ಕೇಂದ್ರದಲ್ಲಿ ಅದನ್ನು ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಆದರೆ ಒಂದೊಂದು ಪೋಸ್ಟ್ರು ಕೂಡ ಒಂದೊಂದು ಪೇಜ್ನಲ್ಲಿ ಹೇಳಬಹುದಾದಂತಹ ವ್ಯಾಖ್ಯಾನವನ್ನ ಪರಿಸರ ಜಾಗೃತಿಯನ್ನ ಒಂದೊಂದು ಪೋಸ್ಟ್ ಬರೀ ಒಂದು ಸಣ್ಣ ಚಿತ್ರ ಕೊಡ್ತಕ್ಕಂಥದ್ದನ್ನ ನಾವು ಸಾಕಷ್ಟು ಪರಿಸರ ಜಾಗೃತಿ ಜಾಥಾದಲ್ಲಿ ನಾವು ಕಂಡಿದ್ದೇವೆ. ಯಾಕೆಂದ್ರೆ ನಾವು ಎಲ್ಲವನ್ನೂ ಕೂಡ ಪ್ರತಿಯೊಂದು ಊರಿನಲ್ಲೂ ಕೂಡ ಅದನ್ನು ಪ್ರದರ್ಶನಕ್ಕೆ ಇಟ್ಟಾವಾಗ ಎಲ್ಲರೂ ಕುತೂಹಲ ಕಣ್ಣಿನಿಂದ ಕೇಳಿದ್ದಾರೆ. ಆಮೇಲೆ ನಮ್ಮಲ್ಲಿ ಹೋಗಿರ್ತಕ್ಕಂಥ ನಮ್ಮ ಜೊತೆಗಿರ್ತಕ್ಕಂಥ ಮೋನಿಷನಂತ ವಿದ್ಯಾರ್ಥಿಗಳು ಸುಮಾರು 10-15 ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ನಿರಂತರವಾಗಿ ನಮ್ಮ ಜಾಥಾದಲ್ಲಿ ನಮ್ಮೊಟ್ಟಿಗಿದ್ರು. ಅವರು ಕೂಡ ಅವರಿಂದ ಕೂಡ ಅಲ್ಲಿಯೇ ಇರತಕ್ಕಂಥ ಸುಮಾರು ಒಂದು ನಾವು ಈ ಪರಿಸರ ಜಾಗೃತಿ ಜಾಥಾದಲ್ಲಿ ಸುಮಾರು ಒಂದು 85,000 ವಿದ್ಯಾರ್ಥಿಗಳನ್ನ ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಯ್ತು ನಮಗೆ. ಹಾಗಾಗಿ ಆ ಮಕ್ಕಳು ಕೂಡ ಅತ್ಯಂತ ಕುತೂಹಲದಿಂದ ವಿಸ್ಮಯದಿಂದ ಪ್ರೀತಿಯಿಂದ ಅದನ್ನು ನೋಡಿದ್ದನ್ನ ನಾನು ನೋಡಿದ್ದೇನೆ. ಹಾಗಾಗಿ ಅದನ್ನ ಅರುಣ್ ಅವರು ಹೇಳಿದಾಗೆ ಸೂಕ್ಷ್ಮ ಆದರೂ ನಮ್ಮ ವಿದ್ಯಾರ್ಥಿಗಳು ಅದನ್ನ ಗ್ರಹಿಸಿ ಅನುಭವಿಸಿ ಅವರ ವಿಸ್ಮಯ ಮತ್ತೆ ಇದನ್ನ ನಾನು ಕಣ್ಣಾರೆ ಕಂಡ ಅನುಭವ ಇದೆ. ಸರ್, ಇದಕ್ಕೆ ಸಂವಾದಿಯಾಗಿ ಒಂದು ಸಣ್ಣ ಮಾತು ಹೇಳ್ತೇನೆ. ನೀವು ಒಂದು ಹೇಳಿದ್ರಿ ಸಾರ ಅಂತ ಒಂದು ಪದ ಹೇಳಿದ್ರಿ ಸಂಸ್ಥೆ ಮುಖಾಂತರ. ಏನ್ ಸರ್ ಸಾರ ಅಂತ ಹೇಳಿದ್ರಿ? ಸಾರ ಅಂತ ಹೇಳಿದ್ರೆ ಈಗ ನಿಮ್ಮ ನಮ್ಮ ನಡುವೆ ಇರತಕ್ಕಂತ ಅರುಣ್ ಅವರ ಅದನ್ನ ಕಟ್ಟಿರ್ತಕ್ಕಂತ ಸಂಸ್ಥೆ, ಅವರೇ ಅದ್ರ ಬಗ್ಗೆ. ಯಾಕಂದ್ರೆ ಹೆಸರು ಬಹಳ ಅದ್ಭುತವಾಗಿದೆ. ಸಾರ ಅನ್ನೋದು ಅಂದ್ರೆ ಅಲ್ಲಿಂದಲೇ ಶುರುವಾಗತ್ತೆ ಎಲ್ಲ, ಹೆಸರಿಂದಲೇ. ಬದುಕಿನ ಸಾರ, ಭೂಮಿಯ ಸಾರ. ಭೂಮಿಯ ಸಾರ ನನಗೆ ಬೇಕಾಗಿರೋದು, ನನಗೆ ತುಂಬಾ ಹತ್ತಿರವಾಗಿ ನಾನು ಅದನ್ನ ಸಂಪರ್ಕ ಮಾಡೋದಕ್ಕೆ ಇಷ್ಟಪಟ್ಟಿರೋದು ಭೂಮಿಯ ಸಾರದ ಬಗ್ಗೆ. ಬದುಕಿನ ಸಾರ ಆಗಿರ್ಬೋದು, ಯಾವುದೇ ಒಂದು ವಿಷಯದ ಸಾರ ಆಗಿರ್ಬೋದು, ಅದು ಸಾರ ಅಂತ. ಆಮೇಲೆ ಅದನ್ನ ಇಂಗ್ಲಿಷಿನ ಅಬ್ರಿವೇಶನ್ ಏನಿದೆ ಅದು ಸಸ್ಟೈನೇಬಲ್ ಆಲ್ಟರ್ನೇಟಿವ್ಸ್ ಫಾರ್ ರೂರಲ್ ಅಕಾರ್ಡ್ ಅಂತ. ಅದಕ್ಕೆ ಒಂದು ಅಂದ್ರೆ ಕನ್ನಡದಲ್ಲಿ ಅದನ್ನ ಆ ರೀತಿ ಹೇಳಬೇಕಂದ್ರೆ ಸುಸ್ಥಿರ ಸಮುದಾಯ ಒಂದು ವ್ಯವಸ್ಥೆ ಅಂತ ಹೇಳಬಹುದು, ಸುಸ್ಥಿರ ಸಮುದಾಯದ ವ್ಯವಸ್ಥೆ ಅಂತ. ಆದ್ರೆ ನನಗೆ ಬೇಕಾಗಿದ್ದು ಸಾರ ಅನ್ನೋ ಒಂದು ಒಂದು ಒಂದು ಪದ, ಅದು ಅಂದ್ರೆ ಎಲ್ಲರಿಗೂ ಕನೆಕ್ಟ್ ಮಾಡೋದು, ಒಂದು ಎಲ್ಲರಿಗೂ ಒಂದು ತಕ್ಷಣ. ಅದಕ್ಕೆ ನಿನ್ನೆ ಮೊನ್ನೆ ಒಂದು ಇದರಲ್ಲಿ ಹೇಳ್ತಾ ಇದ್ರು ಒಬ್ರು ಸಾರ ಅಂತ, ಅದರಲ್ಲಿ ಒಬ್ರು ವಿಜ್ಞಾನಿಗಳು ಮಣ್ಣಿನ ಬಗ್ಗೆ ಒಂದು ಲೆಕ್ಚರ್ ಕೊಡ್ತಾ ಇದ್ರು, ಅದರಲ್ಲಿ ಮಾತಾಡ್ತಾ ಇದ್ದು. ಆಮೇಲೆ ಅದು ಆಕ್ಚುಲಿ ಸಾರ, ಭೂಮಿಯ ಸಾರದ ಬಗ್ಗೆನೇ ಮಾತಾಡ್ತಾ ಇದ್ದಿದ್ದು. ಅದೊಂದು ರೀತಿ ಒಂದು ಕೇಂದ್ರ ಬಿಂದು ಆಗುತ್ತೆ ಒಂದು ನಮ್ಮ ನಮ್ಮ ಚರ್ಚೆಗೆ ಅಥವಾ ಏನೇ ಸೇರಿದಾಗ. ಸಾರ ಅಂತಂದ್ರೆ ಕೆಲವರು ಸಾರ ಅಂತ ಮಾಡ್ತಾರೆ, ಅದು ಆಕ್ಚುಲಿ ಸಾರ. ನಾವು ಹಾಗೆ ಹೇಳಿದ್ರೆ ನೀವು ಸಾರು ಏನಿದೆ ನಾವು ಊಟ ಮಾಡುವಂತ ಸಾರು, ಅದು ಕೂಡ ಒಂದು ಒಂದು ರೀತಿಯಲ್ಲಿ ಒಂದು ಒಂದು ಆ ಚರ್ಚೆಯನ್ನ ಮತ್ತೊಂದು ಲೆವೆಲ್ಗೆ ತಗೊಂಡು ಹೋಗುವಂತದ್ದು. ಒಟ್ಟಾರೆ ಸಾರಾ ಕೇಂದ್ರ ಯಾಕೆ ಸ್ಥಾಪನೆ ಆಯಿತು, ಸಾರಾ ಕೇಂದ್ರದ ಉದ್ದೇಶ ಅದನ್ನು ಚೂರು ಬಿಡಿಸಿ ಹೇಳಿದ್ರೆ ಒಳ್ಳೆದಿತ್ತು. ಈಗಾಗಲೇ ಹೇಳ್ದಂಗೆ ನಮ್ಮಲ್ಲಿ ಬೇರೆ ಬೇರೆ ಕಲೆಗಳಿಗೆ ಒಂದೊಂದಷ್ಟು ವ್ಯವಸ್ಥೆ ಇದೆ. ನಮ್ಮಲ್ಲಿ ಕೆ ವಿ ಸುಬ್ಬಣ್ಣ ಅಂತ ಮಹಾನ್ ವ್ಯಕ್ತಿ ಹಳ್ಳಿಯಲ್ಲಿ ನಾನು ತುಂಬಾ ಚಿಕ್ಕವನಿದ್ದಾಗ ಬಸ್ಸಲ್ಲಿ ಓಡಾಡುವಾಗ ಅದೊಂದು ಕಾಣ್ತಾ ಇತ್ತು. ನೀನಾಸಂ ಅಂತಂದ್ರೆ ಏನು, ನೀಲಕಂಠೇಶ ನಾಟ್ಯ ಸಂಘ, ದೊಡ್ಡದೊಂದು ಬಿಲ್ಡಿಂಗು, ಈ ಊರಲ್ಲಿ ಸಣ್ಣದಲ್ಲಿ ಏನ್ ಮಾಡತ್ತೆ ಅನ್ನೋದು ಬಹಳ ಕುತೂಹಲ. ಅಂತ ವ್ಯಕ್ತಿ ಆ ಸಣ್ಣ ಊರಲ್ಲಿ ಈ ರೀತಿ ಒಂದು ದೊಡ್ಡ ಸಂಸ್ಥೆ, ಅದು ಎಷ್ಟು ಜನರಿಗೆ ಪ್ರಭಾವ ಬೀರಿದೆ, ಅದು ಮ್ಯಾಕ್ಸೆಸ್ ತಗೊಳ್ಳೋ ಹಂತಕ್ಕೆ ಹೋದ್ರು. ಹಾ ಆಯ್ತಾ, ಅದು ಆಮೇಲೆ ಆ ರೀತಿ ಸಾಕಷ್ಟು ಪ್ರಯೋಗಗಳು ನಡೀತಾ ಇದೆ. ಅದು ನಾಟ್ಯಕಲೆ ರಂಗಕಲೆಯನ್ನ ಅದಕ್ಕೊಂದು ವ್ಯವಸ್ಥೆ ಮಾಡಿಬಿಟ್ಬಿಟ್ರು ನಮ್ಮ ಊರಿಗೆ. ಅದ್ರ ಜೊತೆಗೆ ಅವರು ಆವಾಗ ಸಿನಿಮಾ ಕೂಡ ತೋರಿಸ್ತಾ ಇದ್ರು, ಇದ್ರ ಜೊತೆಗೆ ನಾಟಕಗಳ ಜೊತೆಗೆ. ಆ ರೀತಿ ಒಂದು ವ್ಯವಸ್ಥೆ ಅವರು ಆವಾಗ ಮಾಡಿದ್ರು, ಒಂದು 50-60 ವರ್ಷಗಳ ಹಿಂದೆ. ಅದಾದ್ಮೇಲೆ ಸಾಹಿತ್ಯಕ್ಕಂತೂ ಅದರದ್ದೇ ಆದ ಒಂದು ವ್ಯವಸ್ಥೆ ಇದೆ, ಪುಸ್ತಕಗಳಿದೆ, ಪತ್ರಿಕೆಗಳಿದೆ, ಬೇರೆ ಬೇರೆ ರೀತಿಯಲ್ಲಿ ಊರಲ್ಲಿ ಎಲ್ಲ ಕಡೆ ಒಂದು ಗ್ರಂಥಾಲಯಗಳಿದೆ. ಆ ರೀತಿ ಅದೆಲ್ಲ ತಲುಪತ್ತೆ, ಅದಕ್ಕೊಂದು ವ್ಯವಸ್ಥೆ ಇದೆ. ಇನ್ನು ಹೇಳಬೇಕಂದ್ರೆ ಯಕ್ಷಗಾನ ಆಗಲಿ, ಸಂಗೀತ ಆಗಲಿ, ಅದಕ್ಕೆ ನಿಮ್ಮ ಆಕಾಶವಾಣಿ ಅಂತ ಇದು ಅದಕ್ಕೊಂದು ವ್ಯವಸ್ಥೆ ಇದೆ ತಲುಪೋದಕ್ಕೆ. ಆದರೆ ಚಿತ್ರಕಲೆ ಮತ್ತು ಶಿಲ್ಪಕಲೆ ಅನ್ನೋದಕ್ಕೆ ಅದಕ್ಕೊಂದು ಅದರದ್ದೇ ಆದ ಒಂದು ವ್ಯವಸ್ಥೆ ಇದುವರೆಗೂ ಇರಲಿಲ್ಲ. ಅದು ನನಗೇನಾಗಿತ್ತು ಅಂತಂದ್ರೆ, ಈ ಹಳ್ಳಿಗಳಲ್ಲಿ ಈ ರೀತಿಯೆಲ್ಲ ಒಂದು ವ್ಯವಸ್ಥೆ ಎಲ್ಲ ಇದ್ದಾಗ, ಆ ವ್ಯವಸ್ಥೆ ನಾನು ಒಬ್ಬ ಕಲಾವಿದನಾಗಿ ಅದನ್ನ ಅಂದ್ರೆ ನಾವು ಆ ಸಮಯದಲ್ಲಿ ಯಾವ ರೀತಿ ಪರದಾಡಿ ಕಲೆಯನ್ನ ನಾನು ಅಭ್ಯಾಸ ಮಾಡಬೇಕು, ಯಾವ ರೀತಿ ದಾರಿ ಹುಡುಕಿ ಹೋಗಿದ್ದಿತ್ತು, ಅದು ಇವತ್ತಿನ ಸಮಯದಲ್ಲಿ ಮಕ್ಕಳಿಗೆ ಆ ರೀತಿ ಕಷ್ಟ ಆಗಬಾರ್ದು. ಇವತ್ತು ಮನುಷ್ಯ ಅಂತ ಮಕ್ಕಳು ಕಲೆಯನ್ನ ಒಂದು ಒಂದು ವೃತ್ತಿತರ ಅಥವಾ ಅಭ್ಯಾಸಕ್ಕೆ ಅದನ್ನ ಪರಿಗಣಿಸ್ಬೇಕು ಅಂತಂದ್ರೆ ಅದಕ್ಕೊಂದು ಮಾಹಿತಿ ಎಲ್ಲ ಸಿಗ್ಬೇಕಾಗತ್ತೆ. ಅದಕ್ಕೆ ಏನು ನನ್ನ ಮುಂದೇನು, ಕಲೆ ಅಂದ್ರೆ ಏನು ಅನ್ನೋದು, ಅದು ಒಂದು ವಿಷಯ. ಮತ್ತೊಂದು ವಿಷಯ, ನಮ್ಮ ಅಂದ್ರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಕ ಕುಟುಂಬದಿಂದ ಬಂದವರು, ಕೃಷಿ ಕುಟುಂಬ ಕೂಡ ಆ ರೀತಿ ಒಂದು ಅದಕ್ಕೊಂದು ಸರಿಯಾದ ವ್ಯವಸ್ಥೆ ಇದ್ರೂ ಕೂಡ ಆ ವ್ಯವಸ್ಥೆ ಎಲ್ಲೋ ಒಂದು ಕಡೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಈಗಾಗಲೇ ಅದಕ್ಕೆಲ್ಲ ಇದೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಿದೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ತೋಟಗಾರಿಕೆ ಇಲಾಖೆ ಇದೆ, ಎಲ್ಲದೂ ಇದೆ. ಆದರೆ ಆದರೂ ಇಷ್ಟೆಲ್ಲ ಇದ್ರೂ ರೈತ ಸಮುದಾಯಕ್ಕೂ ಒಂದು ಒಂದು ಒಂದು ಸೇತುವೆ ಅನ್ನೋದು ಸರಿಯಾಗಿ ಇಲ್ಲ ಅಂತ ಅನಿಸುತ್ತೆ. ಆ ಸೇತುವೆ ಈಗಾಗಲೇ ಇರುವಂಥ ವ್ಯವಸ್ಥೆ ಏನಿದೆ, ಈಗ ಕೃಷಿ ವಿಶ್ವವಿದ್ಯಾನಿಲಯದ ಸಾಕಷ್ಟು ಇನ್ಫಾರ್ಮೇಶನ್ ಸಂಗತಿಗಳೇನಿದೆ, ಅಥವಾ ತೋಟಗಾರಿಕೆ ಇಲಾಖೆ, ಬೇರೆ ಬೇರೆ ಇಲಾಖೆ, ಈ ಇರೋ ವ್ಯವಸ್ಥೆಗಳನ್ನ ನಮ್ಮ ರೈತ ಸಮಾಜಕ್ಕೆ ಹತ್ತಿರದಲ್ಲಿ ತರುವಂಥದ್ದು, ಆಮೇಲೆ ರೈತ ಸಮಾಜನ ಕೂಡ ಒಂದು ಹತ್ತಿರದಲ್ಲಿ ಬರೋ ಹಂಗೆ ಒಂದು ಒಂದು ಒಂದು ಪ್ಲಾಟ್ಫಾರ್ಮ್ ಮಾಡೋದನ್ನು, ಅದಕ್ಕೇನು ಒಂದು ವೇದಿಕೆ ಅನ್ನೋದನ್ನ ಸಾರ ಅನ್ನೋದನ್ನ ಅದು ಕಲ್ಪಿಸ್ಕೊಡ್ಲಿ ಅನ್ನೋ ಒಂದು ಅದೊಂದು ಉದ್ದೇಶ. ಅದ್ರ ಆಮೇಲೆ ಅದು ಸಸ್ಟೈನಬಲ್ ಆಲ್ಟರ್ನೇಟಿವ್ ಫಾರ್ ರೂರಲ್ ಅಕಾರ್ಡ್ ಅನ್ನೋದು ಏನಿದೆ ನಮ್ಮಲ್ಲಿ, ಗಾಂಧೀಜಿಯವರು ಅವಾಗಲೇ ಹೇಳಿದ್ರು ಗ್ರಾಮದಲ್ಲಿ ಇರುವಂತ ಈ ಗ್ರಾಮ ವ್ಯವಸ್ಥೆ ಏನಿದೆ, ಆ ಗ್ರಾಮ ವ್ಯವಸ್ಥೆಯೇ ನಮ್ಮ ಭಾರತದ ಬೆನ್ನೆಲುಬು, ಆ ವ್ಯವಸ್ಥೆ ಹಾಳಾಗಬಾರ್ದು ಅನ್ನೋದು ಅವಾಗ ಹೇಳಿದ್ರು. ಅದನ್ನ ಅವ್ರು ಇರೋದ್ರಲ್ಲೇ ಒಂದಷ್ಟು ದಿವಸ ಅವರು ಅದನ್ನ ಪ್ರಾಕ್ಟೀಸ್ ಕೂಡ ಮಾಡಿದ್ರು, ಎಲ್ಲಿ ನಾಗ್ಪುರ ಅಂತ ವಾರ್ಧಾ ಅನ್ನೋ ಒಂದು ಇದರಲ್ಲಿ. ಅದಾದ್ಮೇಲೆ ಅದು ಜಾಸ್ತಿ ಮುಂದುವರಿಲಿಲ್ಲ. ಅದರ ಪರಿಣಾಮ ನಾವು ಈಗಾಗಲೇ ನೋಡಿದ್ದೀವಿ ಕಳೆದ 60-70 ವರ್ಷಗಳಲ್ಲಿ ಯಾವ ರೀತಿ ಗ್ರಾಮೀಣ ಜನತೆ ಪಟ್ಟಣಕ್ಕೆ ವಲಸೆ ಹೋಗೋದು, ಆಮೇಲೆ ಗ್ರಾಮ ವ್ಯವಸ್ಥೆ ಯಾವ ರೀತಿ ಮುರಿದು ಹೋಗಿರುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ. ಅಂದರೆ ಗಾಂಧೀಜಿಯವರು ಹೇಳಿದ್ದೇನಂತಂದ್ರೆ ಗ್ರಾಮದಲ್ಲಿ ಇರುವಂತ ಒಂದು ಹಸ್ತಕಲೆ ಏನು ಕರಕುಶಲ ಒಂದು ಏನಿತ್ತು ಅಂದ್ರೆ ತಮ್ಮ ಊರಿಗಾಗ್ಲಿ ತಮ್ಮ ಗ್ರಾಮಕ್ಕಾಗ್ಲಿ ತಮ್ಮ ಪ್ರದೇಶಕ್ಕೆ ಬೇಕಾಗಿರುವಂತ ಮಡಿಕೆ ಮಾಡೋದಾಗ್ಲಿ ಬುಟ್ಟಿ ಮಾಡೋದಾಗ್ಲಿ ಅಥವಾ ಎಲ್ಲ ಉಪಕರಣಗಳನ್ನ ಹೊರಗಡೆಯಿಂದ ತರದೆ ನಮ್ಮಲ್ಲಿ ನಮಗಾಗಿ ಒಂದು ಸಸ್ಟೈನಬಲ್ ಅನ್ನೋ ಒಂದು ವ್ಯವಸ್ಥೆಯನ್ನ ಅದನ್ನೇ ಅವ್ರು ಕಟ್ಟೋದಕ್ಕೆ ಹೊರಟಿದ್ರು. ಆವಾಗ ಸುಸ್ಥಿರ ಒಂದು ವ್ಯವಸ್ಥೆಯನ್ನ, ಆ ವ್ಯವಸ್ಥೆ ಈ ಪ್ಲಾಸ್ಟಿಕ್ ಎಲ್ಲ ಬಂದ್ಮೇಲೆ ಅದೆಲ್ಲ ಅದಷ್ಟೇ ವ್ಯವಸ್ಥೆ ಅಲ್ಲ, ಅದ್ರ ಜೊತೆಗೆ ಒಂದು ಕಲೆ ಅನ್ನೋದೊಂದು ಇತ್ತು ಆವಾಗ. ಅದ್ರ ಜೊತೆಗೆ ಒಂದು ಜಾನಪದ ಕಲೆ ಇದ್ರ ಜೊತೆಗೆ ಓಡಾಡ್ತಿತ್ತು. ಅದು ಈಗ ಬುಟ್ಟಿ ಆಗ್ಲಿ ನೇಯ್ಗೆ ಆಗ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೊಂದು ಮಾಧ್ಯಮ ಆಗಿತ್ತು ಕಲೆಗೆ. ಅದನ್ನೆಲ್ಲ ಒಂದು ಆ ವ್ಯವಸ್ಥೆನ ಮತ್ತೆ ಯಾಕೆ ಸ್ವಲ್ಪ ಪ್ರಮಾಣದಲ್ಲಾದರೂ ಅದನ್ನ ಮತ್ತೆ ಯಾಕೆ ನಾವು ಅದನ್ನ ರಿವೈವ್ ಮಾಡಬಾರ್ದು ಅನ್ನೋ ಒಂದು ಒಂದು ಪ್ರಯತ್ನ. ಅದು ಎಷ್ಟರ ಮಟ್ಟಿಗೆ ಅದು ರಿವೈವ್ ಆಗುತ್ತೋ ಇಲ್ಲೋ ಅದು ಗೊತ್ತಿಲ್ಲ. ಅದೊಂದು ಪ್ರಯತ್ನ. ಈ ಪ್ರಯತ್ನ ಇನ್ನೊಬ್ರು ನೋಡಿ, ಈ ಮನುಷ್ಯನಂತ ಮಕ್ಕಳು ನೋಡಿ ಅದನ್ನ ಮುಂದೆ ಅದನ್ನು ಇನ್ನೂ ಒಂದು ಹೆಚ್ಚಿನ ವ್ಯವಸ್ಥೆಗೆ ತಗೊಂಡು ಹೋಗುವ ಸಾಧ್ಯತೆ ಎಲ್ಲ ತುಂಬಾ ಇದೆ ನನಗೆ ಅನಿಸ್ತಾ ಇದೆ. ಈಗ ಈಗ ಮೋನಿಶಾನಂತ ವಯಸ್ಸಲ್ಲಿ ನಮಗೆ ಇಷ್ಟೆಲ್ಲ ನೋಡೋಕೆ ಸಿಕ್ಕಿದ್ರೆ, ಒಂದು ಆ ಒಂದು ಇನ್ಫಾರ್ಮೇಶನ್ ಎಲ್ಲ ಸಿಕ್ಕಿದ್ರೆ, ಅದು ವ್ಯವಸ್ಥೆ ನೋಡೋ ಒಂದು ಅಂದರೆ ಒಂದು ಕಲ್ಪನಾ ಶಕ್ತಿ ಆವಾಗಲೇ ಬೆಳೆದಿದ್ರೆ, ನಾವಿಷ್ಟು ತಡವಾಗಿ